ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬಣ್ಣನೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಾಳೆ ಜಾಗತಿಕ ಹೂಡಿಕೆದಾರರ ಸಮಾವೇಶ. ಕೊಪ್ಪಳದಲ್ಲಿ ಬಲ್ದೋಟ ಸಂಸ್ಥೆಯಿಂದ ಉಕ್ಕಿನ ಕಾರ್ಖಾನೆ ಸ್ಥಾಪನೆ. ನಾಳೆ ಮುಖ್ಯಮಂತ್ರಿ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ. ಸಣ್ಣ ಹಣಕಾಸು ಸಂಸ್ಥೆಗಳ ಕುರಿತ ಸುಗ್ರೀವಾಜ್ಞೆ ರಾಜ್ಯಪಾಲರಿಗೆ ಮರು ರವಾನಿಸಿದ ಸರ್ಕಾರ. ಹಾಗೂ ಮುಡಾ ಪ್ರಕರಣ, ಮುಖ್ಯಮಂತ್ರಿ ಪತ್ನಿಗೆ ಇಡಿ ನೀಡಿದ್ದ ಸಮನ್ಸ್ಗೆ ಹೈಕೋರ್ಟ್ ಧಾರವಾಡ ಪೀಠ ತಡೆಯಾಜ್ಞೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12. ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕುಮಾರ ದೀಕ್ಷಿತ ಅವರು ತ್ರಿವೇಣಿ ಸಂಗಮದ ಸ್ಥಳ ಮಹಾತ್ಮೆಯನ್ನು ಕುರಿತು ಹೇಳಿದ್ದಾರೆ, ಕೇಳೋಣ. ನಾನು 35 ವರ್ಷಗಳಿಂದ ಕಲ್ವಾರ ಕೆಲಸ ಮಾಡ್ತಾ ಇದ್ದೀನಿ. ಪ್ರಸಿದ್ಧಿ ಏನು ಅಂತಂದ್ರೆ, ಇಲ್ಲಿಟ್ಟು ಅಗಸ್ತೇಶ್ವರ, ಸೋಮೇಶ್ವರ, ಮಾರ್ಕಂಡೇಶ್ವರ, ಹನುಮಂತೇಶ್ವರ, ಇಷ್ಟಕ್ಕೂ ನಾನೇ ಪ್ರಧಾನ ಅರ್ಚಕರು. ಇದು ಆಗಸ್ಟ್ ಮಾಸಗಳ ಪ್ರತಿಷ್ಠೆ ಅಗಸ್ತೇಶ್ವರ ಅಂತೇಳಿ. ಇಲ್ಲಿ 3 ಮುಕ್ಕಾಲುಗಳಿಗೆ ಲಗ್ನ ಇರುತ್ತೆ. ಆ ಮುಹೂರ್ತಕ್ಕೆ ಒಂದು ಲಿಂಗಾಸೋಮ ಅಂತೇಳಿ ಆಂಜನೇಯನ್ನ ಕಳಿಸಿರ್ತಾರೆ. ಕಾಶಿಲಿ ನರ್ಮದಾ ನದಿಯಲ್ಲಿ ಸಾರಿಗೆ ರಮನ ಹುಡುಕ್ತಾ ನಿಂತಿದ್ದಾರೆ ಅಗಸ್ಟ್ ಆಂಜನೇಯ. ಅಷ್ಟೊಳಗೆ ಆಂಜನೇಯ ಅಗಸ್ಟ್ ಮಾಸಗಳು ಮರಳಿ ಲಿಂಗನ ಮಾಡಿ ದಾರೆ ಎದುರು ಬಿಡುತ್ತಾರೆ. ಆಮೇಲೆ ಆ ತರುವಾಯ ಆಂಜನೇಯ ತರ್ತಾರೆ. ತರೋದೊಳಗೆ ಲಿಂಗ ಪ್ರತಿಷ್ಠೆ ಆಗಿ ಹೋಗುತ್ತೆ. ಅವರು ಕೋಪ ಬಂದು ಮುಷ್ಟಿಯಿಂದ ಹೊಡೆದಾಗ ನಾಭಿ ಸುರಸು ಹೃದಯ ಅಂತ ಕೇಳ್ಕೊಂಡು 3 ಕಡೆ ಪಿನ್ ಆಗೋಗುತ್ತೆ. ಆ ಪಿನ್ವಾದ ಜಾಗದಲ್ಲಿ ಗಂಗೆ ಉದ್ಭವ ಆಗುತ್ತೆ. ಆಗ ಈಶ್ವರ ಮೊರೆ ಹೋಗ್ತಾರೆ ಅಗಸ್ಟ್ ಮಾಸಗಳು. ಈಶ್ವರ ಪಾರ್ವತಿ ಪ್ರತ್ಯಕ್ಷ ಆಗಿ ನನ್ನ ಶಿರಸಲ್ಲಿ ಹೆಂಗೆ ಗಂಗೆ ಇರುತ್ತೋ ಸದಾಕಾಲ ಗಂಗಾ ಉದ್ಭವಗಳಿಂದ ಹೊರ ಕೊಡ್ತಾರೆ. ಅದೇ ತೀರ್ಥ ಆಂಜನೇಯಂಗೆ ಪೋಷಣೆ ಮಾಡಿಸಿ ತೀರ್ಥಂದ ಲಿಂಗನ ಹನುಮಂತೇಶ್ವರ ಅಂತೇಳಿ ಊರ್ ಮುಂದೆ ಪ್ರತಿಷ್ಠೆ ಮಾಡಿದ್ದಾರೆ. 12ನೇ ಕುಂಭಮೇಳ ನಡೀತಾ ಇದೆ. ಮಾಘ ಮಾಸದ ಪೂರ್ಣ ವಿಶೇಷ, ಇದು ತುಂಬಾ ವಿಶೇಷ. ಇಲ್ಲಿ ಎತ್ತಿಕೊಳ್ಕೊಂಡು ಸ್ನಾನ ಮಾಡುವಂತ ಪದ್ಧತಿ ಇದೆ. ಇಲ್ಲಿ ಕಾಶಿಗಿಂತ ಗುರುಗಂಜಿ ತೂಕ ಜಾಸ್ತಿ ಅಂತೇಳಿ ಇಲ್ಲಿ ಮಹಾತ್ಮ. ಇದು ಬಹಳ ವಿಶೇಷವಾದಂತ ಕುಂಭಮೇಳ. ರೋಗ ರುಜನವೆಲ್ಲ ಪರಿಹಾರ ಆಗತ್ತೆ ಅಂತೇಳಿ ಸ್ಥಳ ಪುರಾಣ. ಇದು ಕೈಲಾಸಾಶ್ರಮದ ಕೀರ್ತಿ ಸ್ವಾಮಿಗಳು, ಇಲ್ಲಿ ಆದಿಚುಂಚನಗಿರಿಯವರು ಮತ್ತೆ ಶಿವರಾತ್ರೇಶ್ವರ ಸ್ವಾಮಿಗಳು, ಇವ್ರು 3 ಜನನು ಬಂದು ಇಲ್ಲಿ ಕುಂಭಮೇಳನ ಬಾಯ್ಗೊಳಿಸ್ಕೊಡ್ತಾರೆ. ಇದು ದಕ್ಷಿಣ ಕಾಶಿ ಅಂತ ಹೇಳಿ, ಇಲ್ಲಿ ಬಾಂಬೆ ಈ ಕಡೆ, ಬೆಂಗಳೂರು, ಮೈಸೂರು, ಹುಣಸೂರು, ಈ ಕಡೆ ತುಮಕೂರು, ಮಂಗಳೂರು ಎಲ್ಲರೂ ಬಂದು ದೇವರ ದರ್ಶನ ಮಾಡ್ತಾರೆ. ಇಲ್ಲಿ ಯಾರು ನದಿಯಲ್ಲಿ ಸ್ನಾನ ಮಾಡಿ ಅಗಸ್ತ್ಯನ ದರ್ಶನ ಮಾಡ್ತಾರೋ ಇಲ್ಲಿ ಯಾವ್ದೇ ರೋಗ ರುಜಿನಗಳಿದ್ರು ಪಾರಾಗತ್ತೆ ಅಂತೇಳಿ ಪ್ರತಿದಿನ. ತ್ರಿವೇಣಿ ಸಂಗಮದ ಸ್ಥಳ ಮಹಾತ್ಮೆಯನ್ನು ಕುರಿತು ಇದುವರೆಗೆ ಮಾತನಾಡಿದವರು ಗುಂಜಾ ನರಸಿಂಹಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕುಮಾರ ದೀಕ್ಷಿತ ಅವರು. ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ.

ಟೆನಿಕಾಸ್ಟ್ ಈ 240Dಯನ್ನ ಮೆಕ್ಕೆಜೋಳ 20 ದಿನಗಳಿಂದ ಮುಂಚೆ ಉಪಯೋಗ ಮಾಡಬೇಡಿ. 25 ದಿನ ಅಥವಾ 25 ದಿನ ಆದ್ಮೇಲೆ ಮಾತ್ರ 240Dನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ಡಾಕ್ಟರ್ ಚನ್ನಬಸವಣ್ಣ ಅವರೇ, ಈಗ ನಮಗೆ ಈ ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳು ಬೆಳೆಗಳಲ್ಲಿ ಕೂಡ ಕಳೆ ನಿಯಂತ್ರಣ ಮಾಡಬೇಕಾಗತ್ತಲ್ಲ, ಅದನ್ನು ಕೂಡ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡಿ. ಈಗ ದ್ವಿದಳ ಧಾನ್ಯಗಳಿಗೆ ಇದು ಬಹಳಷ್ಟು ಮುಖ್ಯವಾದ್ದು. ಈಗ ನಮ್ಮಲ್ಲಿ ದ್ವಿದಳ ಧಾನ್ಯದಲ್ಲಿ ಮುಖ್ಯವಾಗಿ ನಾವು ಏನು ನೋಡಬೇಕು ಅಂದರೆ ಅದು ಡ್ಯೂರೇಷನ್ ನೋಡಬೇಕು, ಎಷ್ಟು ದಿನಗಳು ಬರ್ತವೆ. ಈಗ ನಮಗೆ ಗೊತ್ತಿರ್ಬೋದು ಉದ್ದು ಇರ್ಬೋದು, ಹೆಸರು ಇರ್ಬೋದು, ಅದು ಅಲಸಂದೆ ಇರ್ಬೋದು. ಈ ಬೆಳೆಗಳಿಗೇನಪ್ಪ ಅಂದರೆ ನಮ್ಮ ನಿಮಗೆಲ್ಲ ಗೊತ್ತಿರೋದು 85 ದಿನ 90 ದಿನದಲ್ಲಿ ಬರ್ತದೆ. ಇಂಥ ಸಮಯದಲ್ಲಿ ನಾವು ಒಂದೇ ಸರಿ ಸರಿಯಾದ ಕಳೆನಾಶಕವನ್ನು ಉಪಯೋಗ ಮಾಡೋದ್ರಿಂದ ನಮ್ಗೆ ಯಾವುದೇ ಕಸವನ್ನು ಬರ್ದಂಗೆ ನಾವು ನೋಡ್ಬೋದು. ಈಗ ಇದರಲ್ಲಿ ಏನು ಮಾಡ್ಬೋದು ಅಂದರೆ ಬಿತ್ತಿದ 2 ದಿನದ ಒಳಗೆ ಅಥವಾ 3 ದಿನದ ಒಳಗಡೆ, ಅಂದರೆ ನಮಗೇನಪ್ಪ ಅಂದರೆ ಕಸ ಬರೋಕ್ಕಿಂತ ಮುಂಚೆ ನಮಗೆ ಪೆಂಡಿಮಿಥಾಲಿನ್ ಅಂತ ಬರ್ತದಲ್ಲ, ಆಗಲಿಲ್ಲ ಪೆಂಡಿಮಿಥಾಲಿನ್ 30 EC ಆದರೆ 1.2 ಲೀಟರ್, ಅಥವಾ ನಮಗೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ ಅಂದರೆ 38.7 CS ಪೆಂಡಿಮಿಥಾಲಿನ್ ಅದೇನಿದೆ ಅದಕ್ಕೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಬರುತ್ತೆ. ಈ ಸ್ಟಾಂಪ್ ಎಕ್ಸ್ಟ್ರಾ ಏನಿದೆ ನಮಗೆ 800 ಮಿಲಿ, ಇದನ್ನು ಸಿಂಪಡಣೆ ಮಾಡ್ಬೋದು. ಈ ಎರಡು ಕೆಮಿಕಲ್ ಇಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ ಅಲಾಕ್ಲೋರ್ ಅಂತ ನಿಮ್ಗೆ ಸಿಗ್ತದೆ, ಲಾಸು ಅಂತ ಸಿಗುತ್ತೆ. ಇದನ್ನು ನಮಗೆ 1 ಲೀಟರು ಅಥವಾ 1.5 ಲೀಟರಷ್ಟನ್ನು ಅಲಾಕ್ಲೋರನ್ನು 150-200 ಲೀಟರ್ ಮಿಕ್ಸ್ ಮಾಡಿ ನಾವು ಸಿಂಪಡಣೆ ಮಾಡೋದ್ರಿಂದ ನಮಗೆ ಕಸ ಕಂಪ್ಲೀಟ್. ಇನ್ನು 20-25 ದಿನ ಯಾವುದು ಕಸ ಬರೋದಿಲ್ಲ. 25 ದಿನ ಆದಮೇಲೆ ನಾವು ಕುಂಟೆ ಹಾಕೊಂಡ್ರೆ ಸಾಕು, ಅಂದರೆ ಉದ್ದು ಹೆಸರು ಯಾಕಂದ್ರೆ 80-90 ದಿನದಲ್ಲಿ ಬರೋದ್ರಿಂದ ಇದರಲ್ಲಿ ಯಾವುದೇ ಕಸ ತೆಗೆದು ಮಂತ್ರ ಬೇಕೇ ಬೇಕಾಗಲ್ಲ. ಅಂದರೆ ನಮ್ಗೆ ನೋಡಿ ಇಂಥ ಸಮಯ ಈಗ ಮಾಡ್ತು ಅಂದರೆ ನಮಗೆ 4,000-5,000 ಖರ್ಚು ಮಾಡೋ ಬದಲಾಗಿ ನಾವು ಕೇವಲ 1,000 ರೂಪಾಯಿ ಖರ್ಚು ಮಾಡಿ ನಾವು ಕಸವನ್ನು ನಿಯಂತ್ರಣ ಮಾಡ್ಬೋದು. ಈಗ ನಮಗೆ ಇನ್ನೊಂದನ್ನು ಹೇಳ್ದಂಗೆ ಲಾಂಗ್ ಡ್ಯೂರೇಷನ್ ಅಂತ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ತೊಗರಿ ಬೆಳೆ ಇದೆ, ಆ ಸೋಯಾ ಅವರೆ, ಇಂಥ ಬೆಳೆಗಳಿಗಾಯಿತು ಅಂದರೆ ಇಂಥ ಸಮಯದಲ್ಲಿ ಆಗಲೇ ಹೇಳಿದಾಗ ಇದೇ ಕಳೆನಾಶಕವನ್ನು ಉಪಯೋಗ ಮಾಡ್ಬೋದು. ಇದಲ್ಲದೆ ಬೇರೆ ಕಳೆನಾಶಕಗಳು ಅಂದರೆ ನಮಗೆ ಈಗ ಒಂದು ನಾವು ಹೇಳಬೇಕು ಅಂದರೆ ನಾವು ಇಮಿಸಿತಾಪೈರ್ ಅಂತ ಸಿಗುತ್ತೆ. ಈ ಇಮಿಸಿತಾಪೈರ್ ಔಷಧಿ ಏನಿದೆ ನಮಗೆ 20-25 ದಿನ ಅಥವಾ 30 ದಿನ ಇಂಥ ಸಮಯದಲ್ಲಿ ನಾವು ಇಮಿಸಿತಾಪೈರನ್ನು ಉಪಯೋಗ ಮಾಡ್ಬೋದು. ವೀಡ್ ಬ್ಲಾಕ್ ಅಂತ ಸಿಗುತ್ತೆ, ಇನ್ನು ಬೇರೆ ಕೆಲವು ಇದರಲ್ಲ ಸಿಗ್ತಾವದು, ವೆಸೀರ್ ಅಂತ ಸಿಗುತ್ತೆ. ಈ ರೀತಿ ಏನು ಬರ್ತದೆ ಈ ವೀಡ್ ಸೈಡನ್ನು ವೀಡ್ ಬ್ಲಾಕ್ ಅಂತ ಬರ್ತಲ್ಲ, ಇದನ್ನು ನಾವು ಎಷ್ಟಪ್ಪ 350 ಮಿಲಿಯನ್ನು ನಾವು ಬಿತ್ತಿದ 20-25 ದಿನ ಸಿಂಪಡಣೆ ಮಾಡೋದ್ರಿಂದ ನಾವು ಕಂಪ್ಲೀಟ್ ನಾವು ತೊಗರಿಯಲ್ಲಿ ಕಳೆ ನಿಯಂತ್ರಣ ಮಾಡ್ಕೋಬೋದು. ಅಂದರೆ ನಾವು ಇನ್ನೊಂದು ಕೆಲಸ ಏನು ಮಾಡ್ಬೋದು ಅಂದರೆ ಕಂಪ್ಲೀಟು ಬೇಕಾದ್ರೆ ಸಾಲಲ್ಲಿ ನಾವು ಸಿಂಪಡಣೆ ಮಾಡ್ಕೊಂಡು 2 ಸಾಲ ಮಧ್ಯೆ ಕುಂಟೆ ಹಾಕೋದ್ರಿಂದ ಇನ್ನೂ ನಾವು ಕಳೆನಾಶಕವನ್ನು ಉಳಿತಾಯ ಸಹ ಮಾಡ್ಬೋದು. ಈ ರೀತಿ ನಾವು ಎಣ್ಣೆಕಾಳು ಬೆಳೆಗಳಲ್ಲಿ ಹೇಗೆ ಡಾಕ್ಟ್ರೆ? ಎಣ್ಣೆಕಾಳು ಬೆಳೆಗಳಲ್ಲೂ ಸೇಮ್ ಇದೇನೇ, ನಾವು ಬಿತ್ತ ಸಮಯದಲ್ಲಿ ನಾನು ಏನು ಹೇಳಿದೆ ಅದೇ ಕಳೆನಾಶಕವನ್ನು ಉಪಯೋಗ ಮಾಡ್ಬೋದು, ಮತ್ತೆ ಏನು ನಂತರ ಸಹ ನಾವು ಇದೇ ಕಳೆನಾಶಕವನ್ನು ಉಪಯೋಗ ಮಾಡಿ ನಾವು ನಿಯಂತ್ರಣ ಮಾಡ್ಕೋಬೋದು. ಅದರಲ್ಲಿ ಏನು ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಆಗಲೇ ನಾನು ಹೇಳ್ದಂಗೆ ನಾನು ಡ್ಯೂರೇಷನ್ ನೋಡ್ಕೊಂಡು ನಾವು ಈ ಕಳೆನಾಶಕವನ್ನು ನಾವು ಉಪಯೋಗ ಮಾಡ್ಕೊಳ್ಳೋದು. ಇನ್ನು ಕೊನೆಯದಾಗಿ ಒಂದು ಡಾಕ್ಟ್ರೆ, ಈ ಹವಾಮಾನ ಸಿಂಪಡಣೆಯ ಅವಧಿ ಏನಾದ್ರು ಇರ್ತದ? ಹವಾಮಾನ ಅಂದ್ರೆ ಏನು ಅಂದ್ರೆ ನಮಗೆ ಬಹಳಷ್ಟು ಮುಖ್ಯವಾಗಿ ನಾವು ಸಿಂಪಡಣೆ ಆದ ಮೇಲೆ ಆದಷ್ಟು ಮಳೆ ಬರದಲ್ಲಿ ಇರೋದು ಒಳ್ಳೇದು. ಈಗ ನೋಡಿ, ಈಗ ನಾನೇನ್ ಹೇಳಿದೆ ಬಿತ್ತ ಸಮಯದಲ್ಲಿ ನಾವು ಸಿಂಪಡಣೆ ಮಾಡ್ತೀವಿ, ಸಿಂಪಡಣೆ ಆದ್ಮೇಲೆ ನೀರು ಮಾಡಬಾರ್ದು ಅಂತ ಹೇಳಿದೆ. ಅದೇ ರೀತಿ ಮಳೆ ಬರದಲ್ಲಿ ಇರೋದು ಒಳ್ಳೇದು. ಒಂದು ದಿನ ಆದ್ಮೇಲೆ ಮಳೆ ಬಂದರೆ ಪರವಾಗಿಲ್ಲ, ಅದಕ್ಕಿಂತ ಮುಂಚೆ ಮಳೆ ಬಂದರೆ ತೊಂದರೆ ಆಗುತ್ತೆ. ಒಂದು ಎರಡನೇ ಪಾಯಿಂಟ್ ಏನಪ್ಪ ಅಂದರೆ ನಾವು ಪೋಸ್ಟ್ ಎಮರ್ಜೆಂಟ್ ಅಂದರೆ ನಾವು 20-25 ದಿನಗಳ ಆ ಸಮಯದಲ್ಲಿ ನಾವು ಸಿಂಪಡಣೆ ಏನು ಮಾಡ್ತೀವಿ ಪೋಸ್ಟ್ ಎಮರ್ಜೆಂಟ್ ಅಂತ ಅಂತೀವಿ. ಆ ಸಮಯದಲ್ಲಿ ಬಿತ್ತಿದ 4 ಗಂಟೆಗಳ ಸಮಯ ನಮಗೆ ಯಾವುದೇ ಮಳೆ ಬರಬಾರ್ದು. ಮಳೆ ಬಂದರೆ ಅಂತ ಅದರ ಎಫೆಕ್ಟ್ ಕಡಿಮೆ ಆಗುತ್ತೆ. ಹೌದು, ಅದರಿಂದ ಮಳೆ ಬರದಲ್ಲಿ ಇರೋದಂಗೆ ನೋಡಿ, ಅಂದರೆ ಏನಪ್ಪ ನಾವು ಹವಾಮಾನ ನಾವು ನೋಡಿಕೊಂಡು ಸಿಂಪಡಣೆ ಮಾಡೋದು ಬಹಳ ಒಳ್ಳೆಯದು. ಆಯಿತು ಡಾಕ್ಟ್ರೆ, ಆಕಾಶವಾಣಿ ಬಂದು ಪ್ರಸ್ತುತ ವಿವಿಧ ಬೆಳೆಗಳಲ್ಲಿ ಕಳೆಯನ್ನು ಯಾವ ಥರ ನಿಯಂತ್ರಣ ಮಾಡಬೇಕು ಮತ್ತು ಕಳೆಗಳಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ಥರ ನಿಯಂತ್ರಣ ಮಾಡಬೇಕು, ಯಾವ್ಯಾವ ಈ ಕಳೆನಾಶಕಗಳನ್ನು ಈಗ ಬಳಕೆಯಲ್ಲಿ ಇಡಲಾಗಿದೆ ಅವನ್ನು ಬಳಸಬೇಕು, ಈ ಎಲ್ಲ ಕುರಿತು ಮಹತ್ವವಾದ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಕೆಲವು ರೈತ ಬಾಂಧವರು ಇರ್ತಾರೆ, ಅವರು ಇನ್ನೂ ಜಾಸ್ತಿ ಮಾಹಿತಿಯನ್ನು ಡಾಕ್ಟರ್ ಚನ್ನಬಸವಣ್ಣ ಅವರ ಜೊತೆ ಮಾತಾಡಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ. ನನ್ನ ಏನು ಮೊಬೈಲ್ ನಂಬರ್ ಇದೆ ಅದು 8660549943. ಈ ನಂಬರ್ಗೆ ಫೋನ್ ಮಾಡಿ ಮಾಹಿತಿಯನ್ನು ನಾವು ಪಡಿಬಹುದು. ಮತ್ತೊಂದು ಸಾರಿ ಹೇಳ್ತೀನಿ, 8660559943. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಕಳೆ ನಾಶಕಗಳು ಈ ಕುರಿತು ಡಾಕ್ಟರ್ ಚನ್ನಬಸಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಡಿಕೆ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ.